ತಂತ್ರಜ್ಞಾನ ಆವಿಷ್ಕಾರ ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿ ಸಿಎನ್ ಅಶ್ವಥ್ ನಾರಾಯಣ. ಕಸ್ತೂರಿ ರಂಗನ್ ವರದಿ ಕುರಿತು ದೆಹಲಿಯಲ್ಲಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಜೊತೆ ರಾಜ್ಯ ಸಚಿವರ ತಂಡ ಮಾತುಕತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಇನ್ನೂರ 75.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ ಸರಿಯಾಗಿ 6:50 ಹಾಗೂ 55 ಸೆಕೆಂಡುಗಳು. ಕೇಳುಗರೆ, ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾ ಎಚ್ಪಿ ಮಹೇಶ್ವರಪ್ಪ ಅವರೊಂದಿಗೆ ತಾಳೆ ಕೃಷಿಯ ಮಹತ್ವದ ಕುರಿತು ಸಂದರ್ಶನ ಮೂಡಿಬರಲಿದೆ. ತದನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. ಇದೀಗ ವಾಣಿಜ್ಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ರೈತ ಬಂಧುಗಳೇ, ಇದೀಗ ತಾಳೆ ಕೃಷಿಯ ಮಹತ್ವದ ಕುರಿತು ಡಾ ಎಚ್ಪಿ ಮಹೇಶ್ವರಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ. ಡಾ ಮಹೇಶ್ವರಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಹಾರದಲ್ಲಿ ಪ್ರಮುಖವಾಗಿ ನಾವು ಬೇರೆ ಬೇರೆ ಎಣ್ಣೆಗಳನ್ನು, ಅದರಲ್ಲಿ ವಿಶೇಷವಾಗಿ ಖಾದ್ಯ ತೈಲವನ್ನು ಬಳಕೆ ಮಾಡ್ತೀವಿ. ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಹಾಗೂ ತಾಳೆ ಕೃಷಿಯ ಒಂದು ಮಹತ್ವ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಿ. ನೀವು ಕೇಳಿರೋ ಪ್ರಕಾರ ಖಾದ್ಯ ತೈಲದ ಒಂದು ಉತ್ಪಾದನೆ ಮತ್ತು ಅದರ ಉಪಯೋಗ, ಅದರ ಬೇಡಿಕೆ ಒಂದು ಅಂಕಿಅಂಶವನ್ನು ನೋಡಿದರೆ ನಮ್ಮ ದೇಶದಲ್ಲಿ ನಮಗೆ 22 ಮಿಲಿಯನ್ ಟನ್ನಷ್ಟು ನಮಗೆ ಖಾದ್ಯ ತೈಲ ಬೇಕಾಗಿದೆ ನಮ್ಮ ಈ ಜನಸಂಖ್ಯೆ ವಾರ್ಷಿಕವಾಗಿ. ಆದರೆ ಉತ್ಪಾದನೆ ಆಗ್ತಾ ಇರೋದು ಎಣ್ಣೆಕಾಳುಗಳ ಉತ್ಪಾದನೆ ಮತ್ತು ಈ ಆಯಿಲ್ ಪಾಮ್ ತಾಳೆ ಬೆಳೆಯ ಒಂದು ಉತ್ಪಾದನೆಯನ್ನು ನೋಡಿದರೆ 7.6 to 7.6 million tons ಮಾತ್ರ ಎಣ್ಣೆಯ ಖಾದ್ಯ ತೈಲದ ಒಂದು ಉತ್ಪಾದನೆ ಆಗ್ತಾ ಇದೆ ವಾರ್ಷಿಕವಾಗಿ. ಅಂದರೆ ಇನ್ನೂ 15 ಮಿಲಿಯನ್ ಟನ್ನಷ್ಟು ಒಂದು ಎಣ್ಣೆಯ ಕೊರತೆ ಇದೆ. ಈ ಕೊರತೆಯನ್ನು ಹೇಗೆ ನಿಗೂಹಿಸ್ತಾ ಇದ್ದಾರೆ ಅಂತ ಅಂದರೆ 15 ಟನ್ನಷ್ಟು ಆಯಿಲನ್ನು ನಮ್ಮ ದೇಶದಿಂದ ನಾವು ಹೊರದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಈ 15 ಮಿಲಿಯನ್ ಟನ್ನಷ್ಟು ನಾವು ಆಮದು ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಖರ್ಚು ಎಷ್ಟಾಗುತ್ತೆ ಅಂತ ನೀವು ಒಂದು ಯೋಜನೆಯನ್ನು ನೋಡಿದರೆ 70,000 to 75,000 crore ಹಣವನ್ನು ಭಾರತ ಸರ್ಕಾರ ವಿನಿಯೋಗ ಮಾಡ್ತಾ ಇದೆ. ಈ ಅಂಕಿಅಂಶ ನೀವು ನೋಡಿದರೆ ನಿಮಗೆ ಒಂದು ಒಂದು ಒಂದು ಇದನ್ನು ಯಾಕೆ ಇಷ್ಟೊಂದು ನಾವು ಖರ್ಚು ಮಾಡ್ತಾ ಇದ್ದೀವಿ, ನಾವು ಎಣ್ಣೆ ಬೆಳೆಯನ್ನು ಎಣ್ಣೆಕಾಳು ಬೆಳೆಗಳನ್ನು ಎಣ್ಣೆ ಉತ್ಪಾದನೆ ನಾವು ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲವೇ ಅಂತ ಒಂದು ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗೇ ಈ ಒಂದು ನಾವು ಆಮದು ಮಾಡ್ಕೊಳ್ಳೋಕ್ಕೆ ನಾವು ಖರ್ಚು ಮಾಡ್ತಾ ಇರೋದರಲ್ಲಿ ಈ ಖಾದ್ಯ ತೈಲಕ್ಕೆ 3ನೇ ಸ್ಥಾನ ಬಂದಿದೆ. 1ನೇ ಸ್ಥಾನ ನಿಮಗೆ ಗೊತ್ತಿರೋ ಹಾಗೆ ಈ ಕ್ರೂಡ್ ಪೆಟ್ರೋಲಿಯಂ ಪದಾರ್ಥಗಳನ್ನ ಇಂಪೋರ್ಟ್ ಮಾಡಲಿಕ್ಕೆ, 2ನೇದಾಗಿ ಬಂಗಾರ ಗೋಲ್ಡ್ ಅನ್ನು ಇಂಪೋರ್ಟ್ ಮಾಡಲಿಕ್ಕೆ ನಾವು ಭಾರತ ಸರ್ಕಾರ ಖರ್ಚು ಮಾಡ್ತದೆ. ಈ ದಿಸೆಯಲ್ಲಿ ಈ ರೀತಿಯ ಒಂದು ಇಂಪೋರ್ಟನ್ನು ನಾವು ಮಾಡಿಕೊಂಡು ನಮ್ಮ ಭಾರತ ಸರ್ಕಾರದಿಂದ ದುಡ್ಡು ವಿನಿಮಯ ಆಗ್ತಕ್ಕಂಥದ್ದನ್ನು ಖರ್ಚನ್ನು ನಾವು ಕಡಿಮೆ ಮಾಡಲಿಕ್ಕೆ ಎಣ್ಣೆಕಾಳು ಮತ್ತು ತಾಳೆ ಬೆಳೆಯನ್ನು ನಾವು ಉತ್ತೇಜನ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಭಾರತ ಸರ್ಕಾರ ಹಾಕ್ಕೊಂಡಿದೆ. ಈಗ ಕರಾವಳಿಯಲ್ಲಿ ಜಿಲ್ಲೆ ನೋಡಿದರೆ ಸಾಮಾನ್ಯವಾಗಿ ನಾವು ಹೆಚ್ಚು ಕೊಬ್ಬರಿ ಎಣ್ಣೆಯನ್ನೇ ಬಳಕೆ ಮಾಡುವಂಥವರು. ಈ ಒಂದು ತಾಳೆ ಕೃಷಿಯ ಒಂದು ಸದ್ಯದ ಪರಿಸ್ಥಿತಿ ಹೇಗಿದೆ, ಜನರು ಯಾವ ರೀತಿ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ? ಈಗ ನೀವು ಎಣ್ಣೆಯ ಒಂದು ಉಪಯೋಗ ಬಂದರೆ ನಮ್ಮ ಭಾರತ ದೇಶದಲ್ಲಿ ನಾವು 5 ವರ್ಷದಿಂದ ನಾವು ಒಂದು ಅಂಕಿಅಂಶವನ್ನು ನೋಡಿದರೆ ಈಗ ಖಾದ್ಯ ತೈಲದ ಪರ್ ಕ್ಯಾಪಿಟ ವಾರ್ಷಿಕ ಉಪಯೋಗ ಹೆಚ್ಚುತ್ತಾ ಬಂದಿದೆ. ಈಗ ನಮ್ಮ ದೇಶದಲ್ಲಿ ಇದರ ಒಂದು ವಾರ್ಷಿಕ ಉಪಯೋಗ 17 ಕೆಜಿ, ಒಬ್ಬ ಮನುಷ್ಯ 17 ಕೆಜಿ ಅಷ್ಟು ಉಪಯೋಗ ಮಾಡ್ತಾ ಇದ್ದಾರೆ. ಅದೇ 5 ವರ್ಷದಿಂದ ಇದರ ಒಂದು ಅಂಕಿಅಂಶ 11 ಕೆಜಿ ಅಷ್ಟಿತ್ತು. ಅಂದರೆ ವರ್ಷಕ್ಕೆ 4% ಏರಿಕೆ ಕಂಡು ಬರ್ತಾ ಇದೆ. ಈ ದಿಸೆಯಲ್ಲಿ ಈ ಒಂದು ನಮ್ಮ ಈ ಎಣ್ಣೆಗೆ ಬೇಡಿಕೆ ಇದೇ ಇದೆ. ನೀವು ಹೇಳಿದ್ರ ಹಾಗೆ ದಕ್ಷಿಣ ಕನ್ನಡ ಮತ್ತು ಕೇರಳ ರಾಜ್ಯಗಳಲ್ಲಿ ತೆಂಗಿನ ಎಣ್ಣೆಯನ್ನ ಬಹಳ ಉಪಯೋಗಿಸ್ತಾ ಇದ್ದಾರೆ. ಆದರೆ ನಿಮಗೆ ಒಂದು ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇತ್ತೀಚಿನ ಎರಡು ಮೂರು ವರ್ಷಗಳ ಅಂಕಿಅಂಶಗಳ ಪ್ರಕಾರ ಈ ತೆಂಗಿನ ಎಣ್ಣಿನ ಉಪಯೋಗ ಸಹ ಮೈನಸ್ ಅಂದರೆ ಕಡಿಮೆ ಆಗ್ತಾ ಬಂತಾ ಇದೆ. ಕಾರಣ ಬೇರೆ ಆಯಿಲ್ಗಳಿಗೆ, ಅಂದರೆ ಬೇರೆ ಆಯಿಲ್ಗಳಲ್ಲಿ ಮುಖ್ಯವಾಗಿ ರೈಸ್ ಬ್ರ್ಯಾನ್ ಆಯಿಲ್, ಕಾಟನ್ ಸೀಡ್ ಆಯಿಲ್, ಆಲಿವ್ ಆಯಿಲ್, ಈ ಆಯಿಲ್ಗಳಿಗೆ ಜನ ಮಾರು ಹೋಗ್ತಾ ಇದ್ದಾರೆ. ಕಾರಣ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ, ಡಾಕ್ಟರ್ ಅಡ್ವೈಸ್ಗಳಿಂದ ಈ ರೀತಿಯ ಒಂದು ಬೇರೆ ಆಯಿಲ್ಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಆದರೆ ಮತ್ತೆ ಈಗ ತೆಂಗಿನ ಎಣ್ಣೆ ಒಂದು ಉಪಯೋಗ, ಅದರ ಒಂದು ಆರೋಗ್ಯಕ್ಕೆ ಉತ್ತಮವಾದ ಗುಣ ಇರತಕ್ಕಂಥದ್ದು ಸಹ ಪ್ರಕಟವಾಗಿ ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದರ ಉಪಯೋಗದಿಂದ ಮತ್ತೆ ಈ ತೆಂಗಿನ ಎಣ್ಣೆ ಉಪಯೋಗ ಮತ್ತೆ ಸ್ವಲ್ಪ ಉತ್ತೇಜನ ಪಡಿಬಹುದು ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬಹುದು. ಅದೇ ರೀತಿಯಾಗಿ ತಾಳೆ ಎಣ್ಣೆ ನಿಮಗೆ ಗೊತ್ತಿರೋ ಹಾಗೆ ಪ್ರಮುಖವಾಗಿ ಹೋಟೆಲ್ ಉದ್ಯಮಗಳಲ್ಲಿ ಹಾಗೂ ಇದನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಬೇರೆ ರಾಜ್ಯಗಳಲ್ಲಿ ಸಹ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಸಹ ಈ ಒಂದು ಆಯಿಲನ್ನು ಕೊಡ್ತಾ ಇದ್ದಾರೆ. ಈ ಆಯಿಲ್ ಸಹ ಒಂದು ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು, ಅಂದರೆ ಇದರಲ್ಲೂ ಸಹ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಇರೋದ್ರಿಂದ ಯಾವುದೇ ರೀತಿಯ ಆರೋಗ್ಯಕ್ಕೆ ದುಷ್ಪರಿಣಾಮ, ದುಷ್ಪರಿಣಾಮ ಇಲ್ಲ. ಮತ್ತು ಇದರಲ್ಲೂ ಸಹ ವಿಟಮಿನ್ ಇ ಅಂಶ ಇರೋದ್ರಿಂದ ಇದು ಸಹ ಒಂದು ಉತ್ತಮವಾದ ಎಣ್ಣೆ. ಇದನ್ನು ಖಾದ್ಯ ತೈಲವಾಗಿ ನಾವು ಉಪಯೋಗಿಸ್ತಾಬಹುದು. ಈಗ ಕರಾವಳಿ ಜಿಲ್ಲೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಈ ತಾಳೆ ಕೃಷಿಯನ್ನು ಮಾಡಲಾಗ್ತಾ ಇದೆ, ಮತ್ತು ಸೂಕ್ತವಾದಂಥ ಒಂದು ವಾತಾವರಣ, ಮಣ್ಣಿನ ಒಂದು ಪರಿಸ್ಥಿತಿ ಎಲ್ಲ ಹೇಗಿದೆ? ಈ ಅಂಶವನ್ನು ನಾವು ಗಮನಿಸಿದರೆ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ವರ್ಷಗಳಿಂದ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಬಹಳ ರೈತರು ಉತ್ಸುಕತೆಯಿಂದ ಈ ಒಂದು ತಾಳೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸುಳ್ಯ ತಾಲೂಕುಗಳಲ್ಲಿ, ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ, ಆರಂತೋಡು, ಸಂಪಾಜೆ ಏರಿಯಾಗಳಲ್ಲಿ ವಸಂತರಾವ್ ಅಂತಕ್ಕಂಥ ಒಬ್ಬ ಕೃಷಿಕರು ಅವರು ಮುಂದಾಳತ್ವ ವಹಿಸಿಕೊಂಡು ಇದರ ಒಂದು ಪ್ರಯೋಜನವನ್ನು ಪಡೆದು ಏರಿಯಾ ಎಕ್ಸ್ಪೆನ್ಷನ್ ಆಗ್ತಾ ಇದೆ. ಈಗ ಈ ಅಂದಾಜಿನ ಪ್ರಕಾರ ಈ ದಕ್ಷಿಣ ಕನ್ನಡದಲ್ಲಿ 100-125 ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಅದನ್ನು ಉಳುಮೆ ಮಾಡ್ತಾ ಇದ್ದಾರೆ, ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅದೇ ಉಡುಪಿನಲ್ಲಿ ಇದು ಕುಂದಾಪುರ, ಆ ಸುತ್ತಮುತ್ತಲ ತಾಲೂಕುಗಳಲ್ಲಿ ಇದು ಯಥೇಚ್ಛವಾಗಿ ಈಗ 200-250 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಈಗ ಇತ್ತೀಚಿನ ವರದಿಗಳ ಪ್ರಕಾರ ಕುಂದಾಪುರದ ರೈತರು ಬಹಳಷ್ಟು ಜನ ಉತ್ಸುಕತೆಯಿಂದ ನೋಡಿ ವರ್ಷಕ್ಕೆ ಒಂದು 50-60 ಹೆಕ್ಟೇರ್ ಪ್ರದೇಶದಲ್ಲಿ ಅದು ಅದರ ಒಂದು ವಿಸ್ತೀರ್ಣ ಆಗ್ತಾ ಬರೋದು ಕಂಡು ಬಂದಿದೆ. ಅಂದರೆ ಈಗ ತಾಳೆ ಕೃಷಿಗೆ ಸೂಕ್ತವಾದಂಥ ಒಂದು ವಾತಾವರಣ ಮತ್ತು ಮಣ್ಣಿನ ಗುಣಗಳು ಹೇಗಿರಬೇಕು, ಮತ್ತು ಜನರು ಇದಕ್ಕೆ ಆಕರ್ಷಿತರಾಗೋದಕ್ಕೆ ಏನು ಕಾರಣ? ಈಗ ನೋಡಿ, ಈಗ ನಮ್ಮ ಈ ಬೆಳೆಗೆ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಒಂದು ಕರಾವಳಿ ಪ್ರದೇಶ ಸೂಕ್ತವಾದ ವಾತಾವರಣ. ಕಾರಣ ಇದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಈಸ್ಟ್ ಗೋದಾವರಿ ಮತ್ತು ಪಶ್ಚಿಮ ಗೋದಾವರಿ ಪ್ರದೇಶಗಳಲ್ಲೂ ಸಹ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ಮಣ್ಣಿನ ಗುಣ, ಅಂದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಇರತಕ್ಕಂಥ ಹವಾಗುಣ, ಮಣ್ಣಿನ ಗುಣ ಸೂಕ್ತವಾದದ್ದು. ಮತ್ತು ಇಲ್ಲಿ ಸಹ ಇಲ್ಲಿ ನೀರಿನ ಒಂದು ಕೊರತೆ ಇಲ್ಲದೇ ಇರೋದ್ರಿಂದ ಇದನ್ನು ನೀರಾವರಿ ಬೆಳೆಯಾಗಿ ಬೆಳೆಯೋಕ್ಕೆ ಸೂಕ್ತ. ಇಲ್ಲಿ ಇದನ್ನು ನಾವು ಎಲ್ಲ ರೈತರಿಗೆ ಒಂದು ಗಮನವಾಗಿಟ್ಟು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಈ ಬೆಳೆಯನ್ನು ನೀರಾವರಿ ಇರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರ ಬೆಳಿಬೇಕು. ಇದಕ್ಕೆ ಯಾಕಂದರೆ ಇದು ನೀರು ಬೇಡಿಕೆ ಇರ್ತಕ್ಕಂಥ ಒಂದು ಬೆಳೆ. ತಾಳೆಯಲ್ಲಿ ಲಭ್ಯ ಇರುವಂತಹ ತಳಿಗಳು ಹಾಗೂ ಒಂದು ಬೇಸಾಯ ಕ್ರಮ ಅಂದರೆ ಏನೇನು ಮಾಡಬೇಕಾಗ್ತದೆ? ಈ ವಿಷಯದಲ್ಲಿ ಬಂದರೆ ಈಗ ತೆನೆರಾ ಹೈಬ್ರಿಡ್, ಅಂದರೆ ತೆನೆರಾ ಸಂಕರಣ ತಳಿಯನ್ನು ನಾವು ಯಥೇಚ್ಛವಾಗಿ ನಾವು ಇದನ್ನು ಬೆಳೀತಾ ಇದ್ದೀವಿ. ಈ ಬೆಳೆಯನ್ನು ದೂರ ಮತ್ತು ಪಿಸಿಫೆರಾ ಅಂತಕ್ಕಂಥ ಎರಡು ವರ್ಗಗಳಿಂದ ಸಂಕರಣ ಮಾಡಿಬಿಟ್ಟು ಈ ಹೈಬ್ರಿಡನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈ ಹೈಬ್ರಿಡನ್ನು ಬಹಳಷ್ಟು ಕಂಪನಿಗಳು ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯವರು ಹಾಗೂ ನಮ್ಮ ಭಾರತೀಯ ಕೃಷಿ ಸಂಸ್ಥೆಯ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಪಾಮ್ ರಿಸರ್ಚ್ ಪೆಡವೆಗಿ, ಇಲ್ಲಿ ಅದರ ಒಂದು ಬೀಜೋತ್ಪಾದನೆ ಮಾಡಿ ನಾವು ನರ್ಸರಿಗಳಿಗೆ ಕೊಡ್ತೀವಿ. ನರ್ಸರಿನಲ್ಲಿ ಆ ಒಂದು ಸಸಿಗಳನ್ನು ಬೆಳೆಸಿ ಅದನ್ನು ರೈತರಿಗೆ ಹಂಚಿ ರೈತರಲ್ಲಿ ಅದನ್ನು ತೋಟಗಳಲ್ಲಿ ಬೆಳೀಲಿಕ್ಕೆ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಆಮೇಲೆ ಈಗ ತಾಳೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸೂಕ್ಷ್ಮಗಳಿವೆ? ಈಗ ನೋಡಿ, ಈ ಒಂದು ತಾಳೆ ಬೆಳೆಗೆ ನಮ್ಮ ಒಂದು ಮುಖ್ಯವಾದ ಅಂಶ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಈ ಬೆಳೆ ಬೇರೆ ಬೆಳೆಗಳದ್ದೇ ಅಲ್ಲ. ಈ ಬೆಳೆಯನ್ನು ಕರ್ನಾಟಕ ತೋಟಗಾರಿಕೆ ಇಲಾಖೆಯಿಂದ ಬಹಳ ಒಂದು ಸಬ್ಸಿಡಿ ಮತ್ತು ಇತರೆ ಒಂದು ಅನುಕೂಲಗಳನ್ನು ಕೊಡ್ತಕ್ಕಂತಹ ಒಂದು ಪ್ರಯೋಜನ ಇದೆ. ಮತ್ತೆ ಈ ಬೆಳೆಗೆ ಒಂದು ಸಂವಿಧಾನ ನಮ್ಮ ಕರ್ನಾಟಕ ಲೆಜಿಸ್ಲೇಟಿವ್ ಆ್ಯಕ್ಟ್ನಲ್ಲಿ ಒಂದು ಆ್ಯಕ್ಟನ್ನು ಸಹ ಮಾಡಿದ್ದಾರೆ, ಆಯಿಲ್ ಪ್ಯಾಮ್ ಆ್ಯಕ್ಟ್ ಅಂತೇಳಿ, ಗೆಜೆಟ್ಟಲ್ಲೂ ಸಹ ನೋಟಿಫೈ ಆಗಿದೆ. ಅಂದರೆ ಯಾವುದೇ ರೈತ ನಮ್ಮ ಕರ್ನಾಟಕದಲ್ಲಿ ಈ ಬೆಳೆಯನ್ನು ಬೆಳೆದರೆ ಅವನ ಒಂದು ಈ ಹಣ್ಣುಗಳನ್ನು ಯಾವುದೇ ಕಂಪನಿಗಳು ತಗೊಂಡು ಹೋಗದೇ ಇದ್ದರೆ ಅದರ ಒಂದು ಫಲದ ಒಂದು ಎಷ್ಟು ಇಳುವರಿಯ ಒಂದು ಬೆಲೆ ಎಷ್ಟಿದೆಯೋ ಅಷ್ಟನ್ನು ಕರ್ನಾಟಕ ಗೌರ್ಮೆಂಟ್ ತೋಟಗಾರಿಕೆ ಇಲಾಖೆ ಕೊಡಲಿಕ್ಕೆ ಆ ಒಂದು ಷರತ್ತಿದೆ. ಆದ್ದರಿಂದ ಯಾವುದೇ ರೈತರು ಈ ಬೆಳೆಯನ್ನು ಬೆಳೆದರೆ ಬೆಳೆ ಮಾರುಕಟ್ಟೆ ಇಲ್ಲದೆ ಅಥವಾ ಬೆಲೆ ಇಲ್ಲದೆ ಒಂದು ನಶಿಸಿ ಹೋಗುತ್ತೆ ಅನ್ನೋ ಒಂದು ಬೆದರಿಕೆ ಬೇಡವೇ ಬೇಡ. ಇದರ ಜೊತೆಗೆ ಇವತ್ತಿನ ದಿನಗಳಲ್ಲಿ ಈ ಒಂದು ಹಣ್ಣನ್ನು ಕ್ರಶ್ ಮಾಡಿ ಕ್ರೂಡ್ ಆಯಿಲ್ ತೆಗಿತಕ್ಕಂತಹ ಕಂಪನಿಗಳು, ಬಹಳ ಕಂಪನಿಗಳು ನಮ್ಮ ಕರ್ನಾಟಕದಲ್ಲೂ ಸಹ ತಲೆ ಎತ್ತಿವೆ. ಆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟಿಕ್ಗಳಿಗೆ ತ್ರೀ ಎಫ್ ಎಂತಕ್ಕಂಥ ಕಂಪನಿಗೆ ಕರ್ನಾಟಕ ಸರ್ಕಾರ ವಹಿಸಿಕೊಟ್ಟಿದೆ. ಅವರು ಸಹ ಇವತ್ತು ಈ ಒಂದು ದಿಸೆಯಲ್ಲಿ ಅವರು ಈ ಕಾರ್ಕಳ ಪ್ರದೇಶದಲ್ಲಿ ನರ್ಸರಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಮತ್ತು ಕಾರ್ಖಾನೆ ಮುಂದೆ ಇದರಲ್ಲಿ ಈ ದಕ್ಷಿಣ ಕನ್ನಡ ಉಡುಪಿ ಮತ್ತು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ಗಳಲ್ಲಿ ಈ ತಾಳೆ ಬೆಲೆಯ ಒಂದು ವಿಸ್ತೀರ್ಣ ಹೆಚ್ಚಾದರೆ ಅವರು ಇಲ್ಲಿ ಸಹ ಒಂದು ಕ್ರಶ್ ಮಾಡ್ತಕ್ಕಂಥ ಕಂಪನಿಯನ್ನು ಸಹ ಓಪನ್ ಮಾಡಲಿಕ್ಕೆ ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಸದ್ಯಕ್ಕೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಬೆಳೆಗಾರರು ಬೆಳೆದಿರ್ತಕ್ಕಂಥ ಹಣ್ಣನ್ನು ತಗೊಂಡು ಹೋಗಿ ಅದನ್ನು ಕ್ರಶ್ ಮಾಡೋ ವ್ಯವಸ್ಥೆ ತ್ರಿಬಲ್ಎಫ್ ಕಂಪನಿಯನ್ನು ಅವರಿಗೆ ವಹಿಸಿಕೊಟ್ಟರಿಂದ ಅವರು ನಿಮ್ಮ ತೋಟಕ್ಕೆ ಬಂದು ನೀವು ಕಟ್ ಮಾಡಿರ್ತಕ್ಕಂಥ ಹಣ್ಣನ್ನು ತಗೊಂಡೋಗಿ ಅವರ ಒಂದು ಕಂಪನಿ ಗಂಗಾವತಿ ಕೊಪ್ಪಳ ಡಿಸ್ಟಿಕ್ನಲ್ಲಿ ಇರೋದ್ರಿಂದ ಅಲ್ಲಿಗೆ ರವಾನೆ ಮಾಡಿ ನೆಕ್ಸ್ಟ್ ಡೇಗೆ ನಿಮ್ಮ ರೈತರ ಒಂದು ಅಕೌಂಟಿಗೆ ಆ ಒಂದು ದುಡ್ಡು ಹಣದ ವರ್ಗಾವಣೆ ಆಗ್ತದೆ, ಬಟಾವಣೆ ಆಗ್ತದೆ. ಈಗ ಬೇಸಾಯ ಕ್ರಮಕ್ಕೆ ಬಂದಾಗ ಆ ನೀರಾವರಿ ವ್ಯವಸ್ಥೆ ಬೇಕು ಇದ್ರೆ ಬಹಳ ಒಳ್ಳೆಯದು ಅಥವಾ ಇರಲೇಬೇಕು ಅಂತ ಹೇಳಿದ್ರಿ, ಅದರ ಜೊತೆಗೆ ಈ ಪೋಷಕಾಂಶ ನಿರ್ವಹಣೆ ಅಂದ್ರೆ ಏನೇನು ಮಾಡೋದು? ಈ ಬೇಸಾಯ ಕ್ರಮಕ್ಕೆ ಬಂದರೆ ಈ ಒಂದೂವರೆ ವರ್ಷಕ ಸಸ್ಯಗಳನ್ನು ನಾವು ಮೇನ್ ಫೀಲ್ಡಲ್ಲಿ ಅದನ್ನು ನಾಟಿ ಮಾಡಬೇಕು. ಹೇಗೆ ಅಂತಂದರೆ ಇದರ ಒಂದು ಸ್ಪೇಸಿಂಗ್ ಅಂತರ 9.99 ಮೀಟರ್ ರೆಕ್ಟ್ಯಾಂಗ್ಯುಲರ್ ಅಥವಾ ಟ್ರಯಾಂಗ್ಯುಲರ್ ಸಿಸ್ಟಮಲ್ಲಿ ನಾವು ಇದನ್ನು ಪ್ಲ್ಯಾಂಟಿಂಗ್ ಮಾಡ್ಬೋದು. ನೀವು ಇದನ್ನು ಪ್ಲ್ಯಾಂಟಿಂಗ್ ಮಾಡುವಾಗ 1 ಮೀಟರ್ ಎತ್ತರ ಅಗಲ ಇರತಕ್ಕಂಥ ಗುಂಡಿಗಳನ್ನು ತೋಡ್ಬಿಟ್ಟು ಅದಕ್ಕೆ ಕೆಳಗಡೆ ಹೊಸ ಮಣ್ಣನ್ನು ಮತ್ತು ಗೊಬ್ಬರವನ್ನು ಹಾಕಿ ಸಸಿಯನ್ನು ನೆಡೋದು ಒಳ್ಳೆಯದು. ನಂತರ ಮೊದಲ 3 ವರ್ಷದಲ್ಲಿ ಶಿಫಾರಸು ಮಾಡಿರ್ತಕ್ಕಂತಹ ಗೊಬ್ಬರದ 1/3 1/3 ಭಾಗವನ್ನು ಮಾತ್ರ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷನ್ನ ಕೊಡೋದು ಉತ್ತಮ ಮತ್ತು ನೀರಾವರಿ ಸಹ ಕೊಡೋದು ಉತ್ತಮ. 2ನೇ ವರ್ಷದಿಂದ ಅದು ಫಲ ಕೊಡಲಿಕ್ಕೆ ಅಂದರೆ ಹೂ ಬಿಡಲಿಕ್ಕೆ ಪ್ರಾರಂಭ ಮಾಡುತ್ತೆ. 1 ವರ್ಷ ಬಿಡ್ತಕ್ಕಂತಹ ಹೂಗಳನ್ನು ನಾವು ಅದು ಕಟ್ ಮಾಡಬೇಕು. ಅದಕ್ಕೆ ನಾವು ಅಬ್ಲೇಷನ್ ಅಂತ ಹೇಳ್ತೀವಿ. ಯಾಕಂದರೆ ಒಂದು ಗಿಡ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಆ ಒಂದು ರೀತಿಯ ಗಂಡು ಮತ್ತು ಹೆಣ್ಣು ಹೂಗಳನ್ನು ನಾವು ಕಟ್ ಮಾಡಿ ತೆಗಿಬೇಕು. 3ನೇ ವರ್ಷದಿಂದ ಬರ್ತಕ್ಕಂತಹ ಹೆಣ್ಣು ಮತ್ತು ಗಂಡು ಹೂಗಳನ್ನು ನಾವು ಗಿಡದಲ್ಲಿ ಬಿಟ್ಟು ಅದರಿಂದ ಫಲವನ್ನು ಪಡೆದು ನಂತರ 6-7 ತಿಂಗಳ ನಂತರ ಹಣ್ಣು ಮಾಗಿದಾಗ ಅದನ್ನು ಕಟಾವು ಮಾಡಿ ನಾವು ಮಾರಾಟ ಮಾಡಬಹುದು. ಈ ದಿಸೆಯಲ್ಲಿ ನೀವು ಬಂದರೆ ಗೊಬ್ಬರ ಇದಕ್ಕೆ ಉತ್ತಮವಾದ ಒಂದು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಮತ್ತು ನೀರಿನ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು. ನೀವು ಪೋಷಕಾಂಶಗಳ ಒಂದು ಮ್ಯಾನೇಜ್ಮೆಂಟ್ಗೆ ನಿರ್ವಹಣೆಗೆ ಬಂದರೆ ಇದಕ್ಕೆ ಸಾರಜನಕ 1200 ಗ್ರಾಮ್ ಬೇಕು ಮತ್ತು ರಂಜಕ 600 ಗ್ರಾಮು ಮತ್ತು ಪೊಟ್ಯಾಷ್ 1200 ಗ್ರಾಮ್ ಬೇಕು. ಇದನ್ನು ನಾವು ಯೂರಿಯಾ, DAP ಮತ್ತು ಪೊಟ್ಯಾಷ್ಗಳ ರೂಪದಲ್ಲಿ ಕೊಡೋದಾದರೆ 2.6 kg ಒಂದು ಗಿಡಕ್ಕೆ ಯೂರಿಯಾ ಬೇಕು, 3.3 kg ರಾಕ್ ಫಾಸ್ಫೇಟ್ ಬೇಕು, 2 kg ಪೊಟ್ಯಾಷ್ ಬೇಕು ಒಂದು ಗಿಡಕ್ಕೆ 4 ವರ್ಷದ ನಂತರದ ಒಂದು ದೊಡ್ಡ ಗಿಡಕ್ಕೆ. ಇದರ ಒಂದು 1/3 ಫಸ್ಟ್ 1-3 ವರ್ಷದವರೆಗೂ ಕೊಟ್ಟರೆ ಸಾಕಾಗುತ್ತೆ. ಮತ್ತು 1-3 ವರ್ಷದವರೆಗೆ ಇದರ ಬೇರು 1-1.5 meter ಅಗಲ ಮತ್ತು 40-50 cm ಮಾತ್ರ ಆಳದಲ್ಲಿರುತ್ತೆ. ಆದ್ದರಿಂದ ಆ ಒಂದು ವಿಸ್ತೀರ್ಣದಲ್ಲಿ ಮಾತ್ರ ನೀವು ಗೊಬ್ಬರ ಮತ್ತು ನೀರಿನ ನಿರ್ವಹಣೆ ಕೊಟ್ಟರೆ ಒಳ್ಳೆಯದು. 4 ವರ್ಷಗಳ ನಂತರ ಇದರ ಒಂದು ವಿಸ್ತೀರ್ಣ ಸ್ವಲ್ಪ ದೊಡ್ಡದಾಗಿಬಿಟ್ಟು 3 meter ಸುತ್ತಳತೆಯಲ್ಲಿ ನೀವು ಗೊಬ್ಬರ ಮತ್ತು ನೀರಿನ ಕೊಡಬೇಕಾಗುತ್ತೆ. ಈ ಗೊಬ್ಬರವನ್ನು ನೀವು ವರ್ಷದಲ್ಲಿ ಮಣ್ಣಿನಲ್ಲಿ ನೀವು ಬೆರೆಸೋದಾದರೆ ವರ್ಷದಲ್ಲಿ 2 ಅಥವಾ 3 ಸ್ಪ್ರಿಟ್ ಆಗಿ ಕೊಡಬಹುದು. ಆದರೆ ಇತ್ತೀಚಿನ ದಿನದಲ್ಲಿ ನಿಮಗೆ ತಿಳಿದಿರುವ ಹಾಗೆ ದ್ರವ ರೂಪದಲ್ಲೂ ಸಹ ಕೊಡಬಹುದು, ಅಂದರೆ ಫರ್ಟಿಗೇಷನ್ ರಸ ನೀರಾವರಿ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿಯನ್ನು ಅಳವಡಿಸಿರ್ತಕ್ಕಂಥ ತೋಟಗಳಲ್ಲಿ ಈ ಹನಿ ನೀರಾವರಿ ಮುಖಾಂತರ ಸಹ ತಿಂಗಳಿಗೊಮ್ಮೆ ಸ್ಪ್ರಿಟ್ ಮಾಡಿ ಈ ಒಂದು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರವನ್ನು ಕೊಟ್ಟರೆ ಅದರ ಒಂದು ಪ್ರಯೋಜನ ಮತ್ತು ಗೊಬ್ಬರದ ಒಂದು ಇದು ಸದುಪಯೋಗ ಆಗುತ್ತೆ ಅಂತ ತಿಳಿದು ಬಂದಿದೆ. ಆಮೇಲೆ ಈಗ ಕೀಟ ಮತ್ತು ರೋಗಗಳಿಗೆ ಬಂದರೆ ಏನೇನು ಸಮಸ್ಯೆಗಳು ಬರ್ತವೆ ಅಥವಾ ಅವುಗಳ ನಿರ್ವಹಣೆ ಎಲ್ಲ ಹೇಗೆ ಮಾಡುವಂಥದ್ದು? ಈಗ ನೋಡಿ ಈ ಬೆಳೆಗೆ ಈಗ ಒಂದು 5-6 ವರ್ಷದಿಂದ ಯಾವುದೇ ರೀತಿಯ ಒಂದು ಕೀಟದ ಬಾಧನೆ ಮತ್ತು ರೋಗದ ಬಾಧನೆ ಅಷ್ಟಾಗಿ ಕಂಡು ಬಂದಿಲ್ಲ. ಇದು ನಮ್ಮ ಪ್ರದೇಶಕ್ಕೆ ಒಂದು ಹೊಸ ಬೆಳೆಯಾಗಿ ಬಂದಿರೋದ್ರಿಂದ ಅಂತಹ ಒಂದು ಯಾವುದೇ ರೀತಿಯ ಕೀಟ ಮತ್ತು ರೋಗದ ಬಾಧೆ ಕಂಡು ಬಂದಿಲ್ಲ. ಕಂಡು ಬಂದರೂ ಸಹ ನಮ್ಮ ಈ ರೈನೋಸರಸ್ ಬೀಟಲ್ ಕಪ್ಪು ದುಂಬಿಯ ಒಂದು ಬಾಧೆ ಇದು ಎಲೆಗಳನ್ನು ತಿನ್ನೋದು ಬಾಧೆ ಇದೆ. ಅದಕ್ಕೆ ಗೊತ್ತಿರೋ ಹಾಗೆ ನಾಫ್ತಲಿನ್ ಬಾಸ್ ಅಥವಾ ಫರ್ಟೆರ್ ಅಂತಕ್ಕಂಥ ಒಂದು ಇನ್ಸೆಕ್ಟಿಸೈಡನ್ನು ಹಾಕಿ ಆ ಒಂದು ದುಂಬಿಯ ಬಾಧೆಯನ್ನು ನಾವು ತಡೆಗಟ್ಟಬಹುದು. ಮತ್ತು ಇದು ಇತ್ತೀಚೆಗೆ ಯಾವುದೇ ರೀತಿಯ ಒಂದು ರೋಗದ ಬಾಧೆ ಅಷ್ಟಾಗಿ ಕಂಡು ಬಂದಿಲ್ಲ. ಮಂಗಗಳ ಕಾಟ ಇದೆಯಾ? ಮಂಗಗಳ ಕಾಟ ಅಷ್ಟಾಗಿಲ್ಲ, ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ತಾಳೆ ಬೆಳೆಯಲ್ಲಿ ಆ ಎಲೆಗಳ ತುದಿ 2 ಅಂಚಿನಲ್ಲೂ ಸಹ ಮುಳ್ಳಿರುತ್ತೆ. ಮುಳ್ಳಿರೋದ್ರಿಂದ ಮಂಗಕ್ಕೆ ಆ ಒಂದು ಈ ಒಂದು ತಾಳೆ ಬೆಳೆಯ ಕ್ರೌನ್ಗೆ ಆ ಮರದ ಮೇಲೆ ಹೋಗಿ ಕೂತು ಆ ಹಣ್ಣನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಅದರ ಒಂದು ಕಾಟ ಇದುವರೆಗೆ ಎಲ್ಲೂ ಕಂಡು ಬಂದಿಲ್ಲ. ಆಮೇಲೆ ಸಂಸ್ಕರಣೆ, ಕೊಯ್ಲು ಮತ್ತು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ನಾನು ಹಾಗೆ ಮೊದಲೇ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರದ ಒಂದು ಒಂದು ನಿಯಮದ ಪ್ರಕಾರ ಈ ಒಂದು ಇದನ್ನು ವಿವಿಧ ಕಂಪನಿಗಳಿಗೆ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಮಾಡಲಿಕ್ಕೆ ವಹಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಗೋಡ್ರೇಜ್, 3FF ಮತ್ತು ಕಲ್ಪತ್ತೂರು ತಾಳೆಬೆಳೆ ಸಂಘ ಈ ರೀತಿ ವಿವಿಧ ಕಂಪನಿಗಳಿದ್ದಾರೆ. ಅವರು ಆ ಸಂಸ್ಕರಣಾ ಘಟಕಗಳನ್ನು ವಿವಿಧ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವರು ಮತ್ತೆ ರೈತರ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಈ ಫಸಲನ್ನು ಕಟಾವು ಇಂಥ ದಿನ ಕಟಾವು ಮಾಡಿ ಅಂತ ತಿಳಿಸಿ ಅವರ ತೋಟದಲ್ಲೇ ಒಂದು ಸಂಘಟನಾ ಒಂದು ಪ್ರದೇಶದಲ್ಲಿ ಬಂದು ಅಲ್ಲಿಂದ ಬಂದು ತಗೊಂಡೋಗಿ ನೆಕ್ಸ್ಟ್ ಡೇಗೆ ಅದನ್ನು ತೂಕ ಮಾಡಿ ಆ ಒಂದು ಆಯಾಯ ತಿಂಗಳಲ್ಲಿ ಆಯಾ ವರ್ಷದಲ್ಲಿ ಇರತಕ್ಕಂತಹ ಏನು ಪ್ರೈಸ್ ಇರುತ್ತೆ ಆ ಒಂದು ಬೆಲೆಗೆ ಅದರ ಒಂದು ಇದನ್ನು ರೈತರ ಅಕೌಂಟಿಗೆ ಪೇಮೆಂಟ್ ಆಗುತ್ತೆ. ಅಂದ್ರೆ ಈಗ ಬೆಲೆ ನಿರ್ಧಾರ ಮಾಡೋದಕ್ಕೂ ಒಂದು ಕಮಿಟಿ ಇದೆ. ಆ ಕಮಿಟಿ ವರ್ಷಕ್ಕೊಂದು ಸಾರಿ ಕೂತು ಅದರ ಬೆಲೆಯನ್ನು ಮಾಡುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಮೂಲ ಫುಲ್ ಬೆಲೆ ಹೇಗಿದೆ ಅಂದರೆ ಸ್ಥೂಲ ಬೆಲೆ 10,500 ರೂಪಾಯಿ ಪ್ರತಿ ಟನ್ಗಿದೆ. ಅಂದರೆ ಬೆಲೆಯಲ್ಲಿ ಕುಸಿತ ಕಂಡು ಬಂದರೂ ಸಹ ಸಪೋರ್ಟಿವ್ ಪ್ರೈಸ್ ಆಗಿ ಉಳಿದ ಬೆಲೆಯನ್ನು ಕೊಟ್ಟು 1 ಟನ್ಗೆ 10,500 ರೂಪಾಯಿ ರೈತರಿಗೆ ಗ್ಯಾರಂಟಿಯಾಗಿ ಸಿಗುತ್ತೆ. ತೋಟಗಾರಿಕಾ ಇಲಾಖೆಯಿಂದಲೂ ಕೂಡ ಸಾಕಷ್ಟು ಪ್ರೋತ್ಸಾಹ ನೀಡುವಂಥ ಒಂದು ಯೋಜನೆ ಇದೆ ಅಂತ ಹೇಳಿರಿ, ಈ ಬಗ್ಗೆ ಹೇಳಿ. ಅದೇ ನಾನು ನೀವು ಹೇಳಿರೋ ಹಾಗೆ ಇದರ ಒಂದು ಸಸಿಗಳ ಒಂದು ಇದು ಸಸಿಗಳ ಖರೀದಿ ಮಾಡಲಿಕ್ಕೆ ಅದನ್ನು ನೆಡಲಿಕ್ಕೆ ಡ್ರಿಪ್ ಇರಿಗೇಷನ್ ಮಾಡಲಿಕ್ಕೆ ಗೊಬ್ಬರವನ್ನು ಕೊಡಲಿಕ್ಕೆ ಎಲ್ಲದಕ್ಕೂ ಸಬ್ಸಿಡಿ ಇದೆ. ಇವತ್ತು ನೀವು ಇದನ್ನು ನೋಡಿದರೆ ಇವತ್ತು ದೊಡ್ಡ ಮರಗಳು ಅಂದರೆ 20 ವರ್ಷದ ಮೇಲ್ಪಟ್ಟ ಮರಗಳಿಗೆ ಸಹ ಕಟಾವು ಮಾಡಲಿಕ್ಕೆ 1 ಟನ್ ಕಟಾವು ಮಾಡಿದರೆ 1,000 ರೂಪಾಯಿ ಒಂದು ಸಬ್ಸಿಡಿ ಸಹ ಇದೆ. ಈ ರೀತಿಯ ವಿವಿಧ ರೀತಿಯ ಒಂದು ಸಬ್ಸಿಡಿಯನ್ನು ಕರ್ನಾಟಕ ಸರ್ಕಾರದ ಒಂದು ತೋಟಗಾರಿಕೆ ಇಲಾಖೆಯಿಂದ ಇರೋದ್ರಿಂದ ಇದನ್ನು ಪ್ರಯೋಜನ ಪಡೆದು ರೈತರು ಈ ಬೆಳೆಯನ್ನು ಬೆಳಿಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 1 ಎಕರೆ ಬೆಳೆಯೋದಿದ್ರೆ ಎಷ್ಟು ಖರ್ಚು ಬರ್ತದೆ, ಎಷ್ಟು ಗಿಡ ನಿಲ್ತದೆ? ಈಗ ನೋಡಿ 1 ಹೆಕ್ಟೇರ್ ಪ್ರದೇಶದಲ್ಲಿ 9 ಟ್ರಯಾಂಗುಲರ್ನಲ್ಲಿ 143 ಗಿಡಗಳನ್ನು ನಾವು ನೆಡಬಹುದು. ಅಂದರೆ 2.5 ಎಕರೆಯಲ್ಲಿ 143 ಗಿಡಗಳನ್ನು ನೆಟ್ಟರೆ 7-8 ವರ್ಷದಲ್ಲಿ ನಾವು ಒಂದು ಸ್ಟೇಬಲ್ ಈಲ್ಡ್ ಬರುತ್ತೆ. ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರು, ಶಿಫಾರಸು ಮಾಡಿದ ಗೊಬ್ಬರ ಇವನ್ನೆಲ್ಲ ಚೆನ್ನಾಗಿ ಕೊಟ್ಟು ನಾವು ಬೆಳೆಸಿದರೆ 25 ಟನ್ನು 1 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳಿಬೋದು. 25 ಟನ್ನಿನಲ್ಲಿ ನೀವು ಲೆಕ್ಕ ಹಾಕಿ ಖರ್ಚು 25-30,000 ಮಾತ್ರ ಬರುತ್ತೆ. ಇನ್ನು ಉಳಿಕಿದ್ದು ನಿವ್ವಳ ಲಾಭ. ಮತ್ತೆ ಇನ್ನೊಂದು ಈ ಬೆಳೆಯಲ್ಲಿ ಒಂದು ವಿಶೇಷ ಅಂತ ಅಂದರೆ ಈ ಬೆಳೆ 15-18 ದಿನಕ್ಕೆ ಒಮ್ಮೆ ಒಂದು ಬಂಚನ ಕೊಡುತ್ತೆ, ಕಟಾವು ಬರುತ್ತೆ. 18ನೇ ದಿನ ನಿಮ್ಮ ಅಕೌಂಟಿಗೆ ಹಣ ಬಂದು ಬೀಳುತ್ತೆ. ಅಂದರೆ ಸರ್ಕಾರಿ ನೌಕರರಿಗೆ ತಿಂಗಳಿಗೊಮ್ಮೆ ಸಂಬಳ ಬಂದರೂ ಈ ಬೆಳೆ ಬೆಳೀತಕ್ಕಂಥ ರೈತರು 15-18 ಒಮ್ಮೆ ಒಂದು ಆದಾಯವನ್ನು ಪಡೀತಕ್ಕಂಥ ಒಂದು ಬೆಳೆ ಇದು. ಆದರೆ ಏನಾಗಿದೆ ಅಂದರೆ ಇವತ್ತಿನ ದಿನದ ರೈತರಲ್ಲಿ 1980 ಮತ್ತು 1990 ದಶಕದಲ್ಲಿ ಈ ಬೆಳೆಯನ್ನು ಶಿವಮೊಗ್ಗ ಡಿಸ್ಟಿಕ್ ಮತ್ತು ದಾವಣಗೆರೆ ಡಿಸ್ಟಿಕ್ಕಲ್ಲಿ ಬೆಳೆದಾಗ ಓಸ್ವಾಲ್ ಕಂಪನಿ ಅಂತ ಇದ್ದ ಅಲ್ಲಿ ಪ್ರಾರಂಭದಲ್ಲಿ ಖರೀದಿಯಲ್ಲಿ ಸ್ವಲ್ಪ ತೊಂದರೆಯಾಗಿ ಅಂದರೆ ಅವರು ಆ ಕ್ರಷ್ ಮಾಡ್ತಕ್ಕಂಥ ಒಂದು ಒಂದು ಘಟಕವನ್ನು ಅವರು ಸ್ಥಾಪನೆ ಮಾಡಿರಲಿಲ್ಲ. ಆ ಒಂದು ತೊಂದರೆಯಿಂದಾಗಿ ಅಲ್ಲಿ ರೈತರು ಬಹಳ ತೊಂದರೆಯನ್ನು ಅನುಭವಿಸಿ ಆ ಬೆಳೆಯನ್ನು ಅವರು ಕಟ್ ಮಾಡಿಬಿಟ್ರು. ಆ ಒಂದು ರೈತರ ಒಂದು ಮನದಲ್ಲಿ ಆ ಒಂದು ಇದ್ದುಬಿಟ್ಟು ಎಲ್ಲೇ ನಾವು ಹೋಗಿ ಯಾವುದೇ ರೈತರಿಗೆ ಈ ಬೆಳೆ ಬೆಳೆಯಿರಿ ಅಂದರೆ ಇಲ್ಲ ಇಲ್ಲ ಮಾರುಕಟ್ಟೆ ಇಲ್ಲ ಯಾರು ಈ ಬೆಳೆಯನ್ನು ತಗೊಂಡು ಹೋಗೋದಿಲ್ಲ ಅನ್ನೋ ಒಂದು ಮಾತು ಬರೋದ್ರಿಂದ ಈ ಬೆಳೆಯ ಒಂದು ವಿಸ್ತೀರ್ಣ ಕಡಿಮೆ ಆಗ್ತದೆ. ಆದರೆ ಇವತ್ತು ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಮತ್ತು ಕಂಪನಿಗಳ ಒಂದು ಸಹಾಯಗೊತ್ತದಲ್ಲಿ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಸಂಶೋಧನೆಯ ಫಲವಾಗಿ ಈ ಬೆಳೆ ಒಂದು ಪ್ರಮುಖವಾದ ಬೆಳೆ ಮತ್ತು ಇವತ್ತಿನ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಈ ಬೆಳೆಯನ್ನು ಬೆಳೆದರೆ ಇದು ಆ ವಾತಾವರಣದಲ್ಲಿರ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ನ ಹೀರಿಕೊಂಡು ನಮಗೆ ಒಂದು ಸಮತೋಲನವಾದ ಒಂದು ಹವಾಗುಣವನ್ನು ಕಾಪಾಡೋದಲ್ಲೂ ಸಹ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅಂತ ಹೇಳಲಿಕ್ಕೂ ಸಹ ಇಷ್ಟಪಡ್ತೀನಿ. ಹೊಸದಾಗಿ ಒಂದು ಊರಿನಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಇದನ್ನು ಬೆಳೆಯೋದಿದ್ರೆ ಕನಿಷ್ಠ ಎಷ್ಟು ಪ್ರದೇಶದಲ್ಲಿ ಬೆಳಿಬೇಕು ಅಂತ ಹೇಳ್ತೀರಿ? ಈಗ ಕನಿಷ್ಠ ಅವರು ಒಬ್ಬ ರೈತ ಇವತ್ತು ಸಣ್ಣ ಹಿಡುವಳಿ ನಮ್ಮ ಪ್ರದೇಶದಲ್ಲಿ ಸಣ್ಣ ಹಿಡುವಳಿದಾರರಿಂದ ಅವರು ಈವನ್ ಒಂದು ಎಕರೆ 65-70 ಗಿಡ ಬೆಳೀಲಿಕ್ಕೂ ಸಹ ಕರ್ನಾಟಕ ಸರ್ಕಾರದಿಂದ ಸಬ್ಸಿಡಿ ಉತ್ತೇಜನ ಸಿಗುತ್ತದೆ. ಇಷ್ಟು ಈವನ್ ಸಮ್ ಆಫ್ ದ ಫಾರ್ಮರ್ಸ್ ಅಂದರೆ ಕೆಲ ರೈತರು 50 ಗಿಡ ನೆಟ್ಟರು ಇದ್ದಾರೆ. ಅಂದರೆ ಅಲ್ಲಿ ಪಕ್ಕದಲ್ಲಿ ಮತ್ತೆ ಬೇರೆ ರೈತರು ಇರ್ತಾರೆ. ಹೀಗೆ ಒಂದು ಹಳ್ಳಿ ಅಥವಾ ಅಕ್ಕಪಕ್ಕ ಒಂದು 10 ಕಿಲೋಮೀಟರ್ ಸುತ್ತದಲ್ಲಿ ಈ ಒಂದು ಫಸಲು ಒಂದು 10-15 ಎಕ್ಟರಲ್ಲಿ ಇದ್ದರೆ ಆ ಕಂಪನಿಯವರಿಗೆ ಆ ಹಣ್ಣುಗಳನ್ನು ಸಾಗಾಟಕ್ಕೆ ಒಂದು ಅನುಕೂಲ ಆಗೋದ್ರಿಂದ ಅದರಲ್ಲಿ ಯಾವುದು ತೊಂದರೆ ಇಲ್ಲ. ಆ ಕೃಷಿ ಸಂಶೋಧನೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈ ತಾಳೆ ಕೃಷಿಯಲ್ಲಿ ಏನೇನು ಸಂಶೋಧನೆಗಳು ನಡೀತಾ ಇವೆ? ಈಗ ತಾಳೆ ಕೃಷಿಯಲ್ಲಿ ಈಗ ನಾವು ಮಾಡ್ತಕ್ಕಂಥದ್ದು ಕುಬ್ಜ ತಳಿಯ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಕುಬ್ಜ ತಳಿಯ ಒಂದು ಆವಿಷ್ಕಾರ ನಡೀತಾ ಇದೆ, ಟ್ರಯಲ್ಲು ನಮ್ಮ ಪೆಡವಿಗೆ ಆಂಧ್ರಪ್ರದೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಪಾಮ್ ರಿಸರ್ಚ್ ಅಂತ ಇದೆ. ಮತ್ತೆ ಎರಡನೇದಾಗಿ ಅತ್ಯಧಿಕ ಉತ್ಪಾದನೆ ಕೊಡ್ತಕ್ಕಂತಹ ತಳಿಗಳ ಒಂದು ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಈಗ ನಮ್ಮ ತಳಿಗಳು ನಾವು ಬೆಳೀತಕ್ಕಂಥ ತಳಿಗಳು ಮ್ಯಾಕ್ಸಿಮಮ್ ಅಂದರೆ ಒಳ್ಳೆಯ ಒಂದು ನಿರ್ವಹಣೆಯಲ್ಲಿ 25-28 ಟನ್ ಕೊಡಬಹುದು. ಆದರೆ ನಾವೀಗ ಅಭಿವೃದ್ಧಿಪಡಿಸ್ತಕ್ಕಂತಹ ತಳಿಗಳನ್ನು ನಾವು ಟಾರ್ಗೆಟ್ ಇಟ್ಟಿರೋದು 35 ಟನ್ಗಳ ಒಂದು ಉತ್ಪಾದನೆಯ ಒಂದು ಟಾರ್ಗೆಟ್ ಇಟ್ಟಿದ್ವಿ. ಅದರಲ್ಲಿ ನಾವು ಸಹ ಈಗ ಒಂದು ಆ ತಳಿಗಳ ಒಂದು ಬಿಡುಗಡೆಗೆ ಸಿದ್ಧವಾಗಿದ್ದೀವಿ. ಇನ್ನು 2-3 ವರ್ಷಗಳಲ್ಲಿ 35-40 ಟನ್ ಉತ್ಪಾದನೆ ಮಾಡ್ತಕ್ಕಂತಹ ಸಂಕರಣ ತಳಿಗಳನ್ನು ನಾವು ಸಿದ್ಧ ಮಾಡಿ ಅದರ ಒಂದು ಇವ್ಯಾಲ್ಯೂಯೇಷನ್ ನಡೀತಾ ಇದೆ. ಇನ್ನು 1-2 ವರ್ಷಗಳಲ್ಲಿ ಆ ತಳಿಗಳನ್ನು ಬಿಡುಗಡೆ ಮಾಡಿ ನಾವು ರೈತರಿಗೆ ಕೊಡೋರಿದ್ದೀವಿ. ಈ ತಾಳೆಯ ಕೃಷಿಯ ಜೊತೆಗೆ ಮಿಶ್ರ ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆಯಾ ಪ್ರಾರಂಭಿಕ ವರ್ಷಗಳಲ್ಲಿ? ಈ ಒಂದು ಒಳ್ಳೆಯ ಅಂಶ ನೀವು ಕೇಳಿದರೆ, ಯಾವುದೇ ಇವತ್ತು ನಾವು ಬೆಳೆಗಳನ್ನು ಬೆಳೆಯುವಾಗ, ಈಗ ಬಹುವಾರ್ಷಿಕ ಬೆಳೆಗಳನ್ನು ಬೆಳೆಯುವಾಗ, ತೆಂಗಾಯಿತು, ಅಡಿಕೆ ಆಯಿತು, ಆಯಿಲ್ ಪಾಮ್ ಬೆಳೆಯುವಾಗ ಮಿಶ್ರ ಕೃಷಿಯನ್ನು ನಾವು ಅಳವಡಿಸಿಕೊಂಡ್ರೆ ಭಾಳ ಒಳ್ಳೆಯದು. ಈ ಆ ಒಂದು ದಿಸೆಯಲ್ಲಿ ಇದು ಈ ಬೆಳೆ ಈ ತಾಳೆ ಬೆಳೆಯಲ್ಲಿ ನೀವು ಯಾವುದೇ ರೀತಿಗೆ ನಿಮಗೆ ಅನುಕೂಲವಾಗಿರ್ತಕ್ಕಂತಹ ಬೆಳೆಗಳನ್ನು ಮೊದಲ 5 ವರ್ಷ ನೀವು ಬೆಳಿಬೋದು. ಆಮೇಲೆ 5-8 ವರ್ಷದಲ್ಲಿ ನೆರಳು ತಡೆದುಕೊಳ್ಳುವಂತಹ ಬೆಳೆಗಳನ್ನು ಬೆಳಿಬೋದು. ಆಮೇಲೆ 12 ವರ್ಷ ಆದ ಮೇಲೆ ಸಹ ನೀವು ಕೊಕ್ಕೋ ಸಹ ಬರಿಬೋದು, ಪೆಪ್ಪರನ್ನು ಬೆಳಿಬೋದು. ಇಂತಹ ಬಹಳ ಉದಾಹರಣೆಗಳಿದ್ದಾವೆ. ನೀವು ಇವತ್ತು ವೆಸ್ಟ್ ಗೋದಾವರಿ ಮತ್ತು ಈಸ್ಟ್ ಗೋದಾವರಿ ಡಿಸ್ಟಿಕ್ಗಳಿಗೆ ಆಂಧ್ರದಲ್ಲಿ ಹೋದರೆ ಆಯಿಲ್ ಪಾಮ್, ಈ ಆಯಿಲ್ ಪಾಮ್ ತೋಟಗಳಲ್ಲಿ ಅಲ್ಲಿ 1.5 ಲಕ್ಷ ಹೆಕ್ಟೇರ್ಗಳಲ್ಲಿ ಇವತ್ತು ಬೆಳೀತಾ ಇದ್ದಾರೆ. ಎಲ್ಲ ಒಂದು ಆಯಿಲ್ ಪಾಮ್ ತೋಟಗಳಲ್ಲಿ ಅವರು ಇವತ್ತು ಕೋಕೋ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಆಯಿಲ್ ಪಾಮ್ನ ವರಮಾನದ ಜೊತೆಗೆ ಅವರು 1 ಹೆಕ್ಟೇರ್ ಪ್ರದೇಶದಲ್ಲಿ 1.2 ಲಕ್ಷ ವರೆಗೂ ಕೊಕ್ಕೋದಿಂದ ಅಡಿಷನಲ್ ವರಮಾನವಾಗಿ ಬೆಳೀತಾ ಇದ್ದಾರೆ. ಆದ್ದರಿಂದ ಮಿಶ್ರ ಕೃಷಿ ಪದ್ಧತಿಯನ್ನು ನಾವು ಈ ಬೆಳೆಯಲ್ಲಿ ಅಳವಡಿಸ್ಕೊಂಡ್ರೆ ಬಹಳ ಉತ್ತಮ ಮತ್ತು ಒಳ್ಳೆಯ ವರಮಾನ ಪಡಿಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಮಹೇಶ್ವರಪ್ಪ ಅವರೇ. ಖಾದ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ತಾಳೆ ಕೃಷಿಯ ಒಂದು ಮಹತ್ವ ಏನು, ಯಾವ ರೀತಿ ಮಾಡುವಂತಹದ್ದು, ಯಾವ ವಾತಾವರಣ ಸೂಕ್ತವಾಗಿದೆ, ಸಹಾಯಧನವೂ ಕೂಡ ವಿಶೇಷವಾಗಿ ತೋಟಗಾರಿಕಾ ಇಲಾಖೆಯಿಂದ ಯಾವ ರೀತಿ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಮಾರುಕಟ್ಟೆ ಒಂದು ನಿಗದಿತ ಮಾರುಕಟ್ಟೆಯು ಕೂಡ ಇದಕ್ಕೆ ಲಭ್ಯ ಇದೆ ಅನ್ನುವಂಥ ಒಂದು ಆಶಾದಾಯಕ ಮಾತನ್ನು ಹೇಳಿದಿರಿ. ನಮ್ಮ ಜೊತೆಗೆ ನಮ್ಮ ಕೇಳುಗರ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ತಾಳೆ ಕೃಷಿಯ ಮಹತ್ವದ ಕುರಿತು ಡಾ ಎಚ್ಪಿ ಮಹೇಶ್ವರಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ರೈತ ಬಾಂಧವರೇ, ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ ನಾಕ್ ಮುಹ್ ಕೋ ಮಾಸ್ಕ್

ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್ ಪಡಿತರ ಚೀಟಿ ನೀಡಿ ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮನೆಯಾಗೆ 5 ವರ್ಷದ ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೇ ನಶಕ ಊರ್ನಾಗೆ ಎಷ್ಟು ಮಕ್ಕಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡಬೇಕು. ಹೌದಾ ಅಶೋಕ? ನಮ್ಮ ಅತ್ತೆಯವ್ರಿಗೆ ಶುಗರ್ ವಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನೂ ಮುಗ್ದಿಲ್ವಾ? ತುಂಬಾ ಕೆಲಸ ಇದೆ. ನಾಳೆ ಬರ್ತೀನಿ, ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಬಿಎಆರ್ಕೆ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಎಬಿಎಆರ್ಕೆ. ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಂಧುಗಳೇ, ಇದೀಗ ಕಿಸಾನ್ ವಾಣಿಯಲ್ಲಿ ಕೃಷಿ ಮಾಹಿತಿ. ಕೃಷಿಯಿಂದ ಉತ್ತಮವಾದಂತಹ ಫಸಲನ್ನು ಪಡಿಬೇಕಿದ್ರೆ ಮಣ್ಣು ಫಲವತ್ತಾಗಿರಬೇಕು. ಮಣ್ಣಿನ ಫಲವತ್ತತೆ ಎಲ್ಲ ಕಡೆಯೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಬೆಳೆಗಳ ಇಳುವರಿಯು ಮಣ್ಣಿನ ಫಲವತ್ತತೆಯನ್ನು ಅವಲಂಬಿಸಿರ್ತದೆ. ಒಂದೇ ಬೆಳೆಯ ಇಳುವರಿ ಹಾಗೂ ಗುಣಮಟ್ಟ ಎಲ್ಲ ಕೃಷಿ ಭೂಮಿಯಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಅಕ್ಕಪಕ್ಕದ ಜಮೀನುಗಳಲ್ಲಿರುವ ಬೆಳೆಯಲ್ಲಿಯೂ ಕೂಡ ವ್ಯತ್ಯಾಸ ಕಂಡುಬರುತ್ತದೆ. ಈ ವ್ಯತ್ಯಾಸಗಳಿಗೆ ಹಲವಾರು ಕಾರಣಗಳಿರಬಹುದು. ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯಲ್ಲಿರುವಂತಹ ವ್ಯತ್ಯಾಸ ಇರಬಹುದು, ಗೊಬ್ಬರಗಳ ನಿರ್ವಹಣೆ, ಭೂಮಿ ಹದಗೊಳಿಸುವ ಕ್ರಮ ಮತ್ತು ವಿಧಾನ, ಗೊಬ್ಬರಗಳಲ್ಲಿರುವ ವಿಧ ಹಾಗೂ ಬಗೆಗಳು, ತಳಿ ವೈವಿಧ್ಯತೆ, ನಾಟಿ ಅಥವಾ ಬಿತ್ತನೆಯ ಸಮಯ, ನಾಟಿ ನೇಜಿಯ ವಯಸ್ಸು, ನಾಟಿ ಮಾಡುವಂತಹ ಕ್ರಮ, ಕಳೆಗಳ ನಿರ್ವಹಣೆ, ರೋಗ ನಿರ್ವಹಣೆ, ಕೀಟ ನಿರ್ವಹಣೆ, ನೀರಿನ ನಿರ್ವಹಣೆ, ಕಟಾವಿನ ಸಮಯ ಹಾಗೂ ವಾತಾವರಣದಲ್ಲಿ ಉಂಟಾಗುವಂತಹ ಏರುಪೇರು, ಹೀಗೆ ಹಲವಾರು ಕಾರಣಗಳಿಂದ ಬೆಳೆಯ ಇಳುವರಿಯಲ್ಲಿ ವ್ಯತ್ಯಾಸಗಳು ಉಂಟಾಗ್ತವೆ. ಇವುಗಳಲ್ಲಿ ಯಾವುದಾದರೂ ಒಂದರಲ್ಲಿ ನಾವು ತಪ್ಪಿದರೆ ಕೃಷಿಯಲ್ಲಿ ನಮ್ಮ ಸೋಲು ಖಚಿತವಾಗ್ತದೆ. ಇವುಗಳಲ್ಲಿ ಅತಿ ಮುಖ್ಯವಾಗಿರುವಂತಹದ್ದು ಮಣ್ಣಿನ ಆರೋಗ್ಯ. ಮನುಷ್ಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ವೈದ್ಯರಲ್ಲಿಗೆ ಹೋಗ್ತೇವೆ. ವೈದ್ಯರು ರೋಗಿಯ ನಾಡಿಯನ್ನು ಮೊದಲು ಪರೀಕ್ಷೆ ಮಾಡ್ತಾರೆ. ನಾಡಿ ಬಡಿತದಲ್ಲಿ ವ್ಯತ್ಯಾಸ ಇರುವುದು ನಮ್ಮ ಆರೋಗ್ಯದ ವ್ಯತ್ಯಾಸವನ್ನು ಸೂಚಿಸುತ್ತದೆ. ಹಾಗೆಯೇ ಮಣ್ಣಿನ ತೊಂದರೆಗಳನ್ನು ತಿಳಿಯುವುದಕ್ಕೆ ಮಣ್ಣಿನ ನಾಡಿಯನ್ನು ಪರೀಕ್ಷಿಸಬೇಕು. ಮಣ್ಣಿನ ಆರೋಗ್ಯದ ನಾಡಿಯೇ ಮಣ್ಣಿನ ರಸಸಾರ ಎನ್ನುವಂತಹದ್ದು. ಮಣ್ಣಿನ ಪ್ರತಿಯೊಂದು ಕ್ರಿಯೆಯೂ ಕೂಡ ಮಣ್ಣಿನ ರಸಸಾರವನ್ನು ಅವಲಂಬಿಸಿದೆ. ಮಣ್ಣಿನಲ್ಲಿರುವ ಜಲಜನಕ ಅಥವಾ ಹೈಡ್ರೋಜನ್ ಅಯಾನ್, ಇವುಗಳ ಪ್ರಮಾಣವೇ ಮಣ್ಣಿನ ರಸಸಾರವಾಗಿದೆ. ಈ ರಸಸಾರವನ್ನು pH ಎನ್ನುವ ಮಾಪಕದಲ್ಲಿ ಅಳೆಯಲಾಗ್ತದೆ. ಈ pH ಮಾಪಕದಲ್ಲಿ 0 to 14 ಒಂದು ಅಳತೆ ಮಾಪಕ ಇರ್ತದೆ. ಈ ಅಳತೆ ಮಾಪಕದಲ್ಲಿ ಮಣ್ಣಿನ ರಸಸಾರವನ್ನು ಅಳೆಯಲಾಗ್ತದೆ. ಮಣ್ಣಿನ ರಸಸಾರದ ಆಧಾರದ ಮೇಲೆ ಮಣ್ಣನ್ನು 3 ವಿಂಗಡಿಸಬಹುದು. ತಟಸ್ಥ ಮಣ್ಣು, ಹುಳಿ ಮಣ್ಣು ಹಾಗೂ ಕ್ಷಾರೀಯ ಮಣ್ಣು. ತಟಸ್ಥ ಮಣ್ಣು ಅಂತಂದರೆ ಮಣ್ಣಿನ ರಸಸಾರವು ಅಥವಾ pH ಮಾಪಕದಲ್ಲಿ 6 to 8.5 ಇದ್ದರೆ ಅದನ್ನು ತಟಸ್ಥ ಮಣ್ಣು ಎಂದು ಕರೆಯಲಾಗ್ತದೆ. ಇಂತಹ ತಟಸ್ಥ ಮಣ್ಣಿನಲ್ಲಿ ಮಣ್ಣಿನ ಮುಖಾಂತರ ಸಸ್ಯಗಳಿಗೆ ದೊರೆಯುವಂತಹ ಎಲ್ಲ ಪೋಷಕಾಂಶಗಳು ಸುಲಭವಾಗಿ ದೊರೆಯುತ್ತವೆ. ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಉಪಯುಕ್ತತೆ ಹೆಚ್ಚಾಗಿರುತ್ತದೆ. ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳ ಚಟುವಟಿಕೆಗಳು ಉತ್ತಮವಾಗಿರುವುದರಿಂದ ಎಲ್ಲ ಸಸ್ಯ ಪೋಷಕಾಂಶಗಳು ಬೇರುಗಳಿಗೆ ದೊರೆಯುತ್ತವೆ. ಬೇರುಗಳ ಉತ್ತಮ ಬೆಳವಣಿಗೆಗೆ ಮಣ್ಣಿನಲ್ಲಿರುವ ಅನುಕೂಲಕರ ವಾತಾವರಣ ಸೃಷ್ಟಿಯಾಗ್ತದೆ. ಪೋಷಕಾಂಶಗಳು ಹಾಗೂ ನೀರನ್ನು ಮಣ್ಣಿನಿಂದ ಬೇರುಗಳು ಹೀರಿಕೊಳ್ಳುವುದಕ್ಕೆ ಸುಲಭವಾಗ್ತದೆ. ಕ್ಷಾರೀಯ ಮಣ್ಣು ಅಂತಂದರೆ ಪಿಎಚ್ ಮಾಪಕದಲ್ಲಿ 8.5 ಅಥವಾ ಅದಕ್ಕಿಂತ ಹೆಚ್ಚು ಇದ್ರೆ ಅಂತಹ ಮಣ್ಣನ್ನು ಕ್ಷಾರೀಯ ಮಣ್ಣು ಎಂದು ಕರೆಯಲಾಗುತ್ತದೆ. ಕ್ಷಾರ ಮಣ್ಣು ಸಸ್ಯದ ಬೇರುಗಳ ಬೆಳವಣಿಗೆಗೆ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ಇಂತಹ ಮಣ್ಣಿನಲ್ಲಿ ಕೆಲವೊಂದು ಸಸ್ಯ ಪೋಷಕಾಂಶಗಳು ಸಸ್ಯಗಳಿಗೆ ದೊರೆಯದೆ ಅಂತಹ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಇದಲ್ಲದೆ ಇನ್ನೂ ಕೆಲವು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುವುದರಿಂದ ಸಸ್ಯಗಳಿಗೆ ವಿಷಮತೆ ಉಂಟಾಗುತ್ತದೆ. ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳ ಸದ್ಬಳಕೆಯಾಗುವುದಿಲ್ಲ. ಮಣ್ಣಿನಲ್ಲಿಯ ಸೂಕ್ಷ್ಮ ಜೀವಿಗಳ ವೈವಿಧ್ಯತೆಯಲ್ಲಿ ವ್ಯತ್ಯಾಸ ಇರುವುದರಿಂದ ಪೋಷಕಾಂಶಗಳ ಚಕ್ರವು ವ್ಯತ್ಯಾಸಗೊಳ್ಳುತ್ತದೆ. ಇವೆಲ್ಲದರ ಪರಿಣಾಮ ಮಣ್ಣಿನ ಆರೋಗ್ಯದ ಮೇಲೆ ಆಗಿ ಬೆಳೆಯು ಉತ್ತಮವಾಗಿ ಬರುವುದಿಲ್ಲ. ಹುಳಿ ಮಣ್ಣು ಎನ್ನುವಂತಹದ್ದು ಮಣ್ಣಿನ ಪಿಎಚ್ ಅಥವಾ ರಸಸಾರ 6 ಹಾಗೂ ಅದಕ್ಕಿಂತ ಕಡಿಮೆ ಇದ್ರೆ ಅಂತಹ ಮಣ್ಣನ್ನು ಹುಳಿ ಮಣ್ಣು ಎಂದು ಕರೆಯಲಾಗುತ್ತದೆ. ಹುಳಿ ಮಣ್ಣು ಕೃಷಿಗೆ ಯೋಗ್ಯವಾಗಿರುವುದಿಲ್ಲ. ಇಂತಹ ಮಣ್ಣಿನ ನಿರ್ವಹಣೆ ತುಂಬಾ ವೆಚ್ಚಭರಿತವಾಗಿರುತ್ತದೆ. ಇಂತಹ ಮಣ್ಣಿನಲ್ಲಿ ಕೃಷಿಗೆ ಬಳಸುವಂತಹ ರಸಗೊಬ್ಬರ ಹಾಗೂ ಸಾವಯವ ಗೊಬ್ಬರಗಳ ಉಪಯುಕ್ತತೆ ಬಹಳ ಕಡಿಮೆ ಇರುತ್ತದೆ. ಸೂಕ್ಷ್ಮಜೀವಿಗಳ ವೈವಿಧ್ಯತೆಯಲ್ಲಿ ಸಮತೋಲನ ಇರುವುದಿಲ್ಲ. ಹಲವು ಸಸ್ಯ ಪೋಷಕಾಂಶಗಳು ಹುಳಿ ಮಣ್ಣಿನಲ್ಲಿ ಹೆಚ್ಚಾಗಿ ಕರಗಿ ವಿಷಯುಕ್ತವಾಗ್ತವೆ. ಮತ್ತೆ ಹಲವು ಪೋಷಕಾಂಶಗಳು ರಾಸಾಯನಿಕ ಬದಲಾವಣೆ ಹೊಂದಿ ಸಸ್ಯದ ಬೇರುಗಳಿಗೆ ದೊರೆಯದೆ ಆ ಪೋಷಕಾಂಶಗಳ ಕೊರತೆ ಉಂಟಾಗ್ತದೆ. ಹುಳಿ ಮಣ್ಣನ್ನು ಅಂಶದ ಆಧಾರದ ಮೇಲೆ ವಿಂಗಡಣೆ ಮಾಡಲಾಗಿದೆ. 6-5.5 ಸಾಧಾರಣ ಹುಳಿ ಮಣ್ಣು, 5.5-5.5 ಹುಳಿ ಮಣ್ಣು, 5-4.5 ತುಂಬಾ ಹುಳಿ ಮಣ್ಣು ಹಾಗೂ 4.5 ಕಡಿಮೆ ಇದ್ರೆ ಅದು ಅತಿಯಾದಂತಹ ಹುಳಿ ಮಣ್ಣು. ಹುಳಿ ಮಣ್ಣು ಹಲವು ಕಾರಣಗಳ ಸಂಯೋಜಕ ಕ್ರಿಯೆಯಿಂದ ಉತ್ಪತ್ತಿಯಾಗುವಂತಹದ್ದು. ಹುಳಿ ಮಣ್ಣು ಉತ್ಪಾದನೆಗೆ ಮುಖ್ಯವಾದಂತಹ ಕಾರಣ ಅಂತಂದ್ರೆ ತಾಯಿ ಶಿಲೆಕಲ್ಲುಗಳು, ವಾತಾವರಣದಲ್ಲಿ ಉಂಟಾಗುವಂತಹ ಬದಲಾವಣೆ, ಸಸ್ಯಗಳಲ್ಲಿ ಉಂಟಾಗುವಂತಹ ಚಟುವಟಿಕೆಗಳು, ಭೂಮಿ, ಸಮಯ ಹಾಗೂ ರಾಸಾಯನಿಕ ಗೊಬ್ಬರಗಳ ಬಳಕೆ. ಹೆಚ್ಚು ಮಳೆ ಬೀಳುವ ಹಾಗೂ ಬಿಸಿ ವಾತಾವರಣ ಇರುವ ಪ್ರದೇಶವು ಹುಳಿ ಮಣ್ಣು ಉತ್ಪಾದನೆಗೆ ಪೂರಕವಾಗಿರುತ್ತದೆ. ಇಂತಹ ಸನ್ನಿವೇಶದಲ್ಲಿ ಮಣ್ಣು ಉತ್ಪಾದನೆಯ ವೇಗ ಹೆಚ್ಚಾಗಿರುತ್ತದೆ. ತಾಯಿಶೀಲೆ ಕಲ್ಲುಗಳ ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆಯಾಗಿ ಚಿಕ್ಕ ಕಣಗಳಾಗಿ ಮಾರ್ಪಡುವುದೇ ಮಣ್ಣಿನ ಉತ್ಪಾದನೆ. ಹೀಗೆ ಉತ್ಪಾದನೆಯಾದ ಮಣ್ಣಿನಲ್ಲಿನ ಸೋಡಿಯಂ, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂನಂತಹ ಕ್ಷಾರಯುಕ್ತ ಅಂಶಗಳು ನೀರಿನಲ್ಲಿ ಬೇಗನೆ ಕರಗ್ತವೆ. ಹೀಗೆ ಕರಗಿದ ಅಂಶಗಳು ಹೆಚ್ಚಾದ ಮಳೆ ನೀರಿನ ಜೊತೆಯಲ್ಲಿ ಭೂಮಿಯ ಆಳಕ್ಕೆ ಬಸಿಯುವ ನೀರಿನಲ್ಲಿ ಹಾಗೂ ಹರಿದು ಹೋಗುವ ನೀರಿನಲ್ಲಿ ತೊಳೆದು ಹೋಗುವುದರಿಂದ ಕ್ಷಾರಯುಕ್ತ ಅಂಶಗಳು ಮಣ್ಣಿನಲ್ಲಿ ಕಡಿಮೆಯಾಗ್ತವೆ. ಕ್ಷಾರವು ಕಡಿಮೆ ಇರುವಂತಹ ಮಣ್ಣು ಹುಳಿಯಾಗುವಿಕೆಯನ್ನು ತಡೆಯುವ ಶಕ್ತಿ ಹೊಂದಿರುವುದಿಲ್ಲ. ಇಂತಹ ಮಣ್ಣಿನಲ್ಲಿ ಕಬ್ಬಿಣ, ಮ್ಯಾಂಗನೀಸ್ ಹಾಗೂ ಅಲ್ಯೂಮಿನಿಯಂ ಅಂಶಗಳು ಉಳಿದುಕೊಂಡಿರುತ್ತವೆ. ಇವು ನೀರಿನೊಂದಿಗೆ ರಾಸಾಯನಿಕ ಸಂಯೋಜನೆಯನ್ನು ಹೊಂದಿ ಹೆಚ್ಚಿನ ಪ್ರಮಾಣದ ಜಲಜನಕದ ಅಯಾನುಗಳನ್ನು ಉತ್ಪಾದಿಸುವುದರಿಂದ ಮಣ್ಣು ಹುಳಿಯಾಗ್ತದೆ. ಹುಳಿ ಮಣ್ಣಿನಿಂದ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಹಾಗೂ ಕಬ್ಬಿಣಗಳು ಸಸ್ಯದ ಬೇರುಗಳಿಗೆ ವಿಷಯುಕ್ತವಾಗಿ ಪರಿಣಮಿಸುತ್ತವೆ. ಸುಣ್ಣ ಹಾಗೂ ಮೆಗ್ನೀಷಿಯಂಗಳ ಕೊರತೆ ಉಂಟಾಗ್ತದೆ. ದ್ವಿದಳ ಧಾನ್ಯದ ಬೆಳೆಗಳಿಗೆ ಮಾಲಿಬ್ಡಿನಂ ಕೊರತೆ ಉಂಟಾಗ್ತದೆ. ಇದರಿಂದ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುವ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗ್ತದೆ. ಸೂಕ್ಷ್ಮಜೀವಿಗಳ ಕಾರ್ಯಚಟುವಟಿಕೆ ಕಡಿಮೆಯಾಗುವಂತಹದ್ದು, ಅದರಲ್ಲಿಯೂ ಬ್ಯಾಕ್ಟೀರಿಯಾಗಳ ಸಂಖ್ಯೆ ತುಂಬಾ ಕಡಿಮೆಯಾಗ್ತದೆ. ಸಾವಯವ ಗೊಬ್ಬರಗಳ ಸಮರ್ಪಕ ಬಳಕೆ ಅಥವಾ ಉಪಯೋಗ ಆಗುವುದಿಲ್ಲ. ಸೂಕ್ಷ್ಮಜೀವಿಗಳ ವೈವಿಧ್ಯತೆ ಇಲ್ಲದಿದ್ದಲ್ಲಿ ಸಾವಯವ ಆಮ್ಲಗಳ ಉತ್ಪಾದನೆ ಹೆಚ್ಚಾಗಿ ಮಣ್ಣು ಇನ್ನಷ್ಟು ಹುಳಿಯಾಗ್ತದೆ. ರಂಜಕ ಗೊಬ್ಬರದ ಸಮರ್ಪಕ ಉಪಯೋಗ ಆಗುವುದಿಲ್ಲ. ನೀರಿನಲ್ಲಿ ಕರಗಿದ ರಂಜಕ ಪೋಷಕಾಂಶವು ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳೊಂದಿಗೆ ರಾಸಾಯನಿಕ ಸಂಯೋಜನೆಯನ್ನು ಹೊಂದಿ ಮಣ್ಣಿನ ಕಣಗಳೊಂದಿಗೆ ಸ್ಥಿರೀಕರಣಗೊಳ್ಳುವುದರಿಂದ ಸಸ್ಯ ಬೇರುಗಳಿಗೆ ದೊರೆಯದೆ ರಂಜಕದ ಕೊರತೆ ಉಂಟಾಗಬಹುದು. ಸಾರಜನಕ ಚಕ್ರದಲ್ಲಿ ವ್ಯತ್ಯಾಸವಾಗುವಂತಹದ್ದು, ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರಗಳ ಉಪಯೋಗ ಕಡಿಮೆಯಾಗ್ತದೆ. ಸಸ್ಯದ ಬೆಳವಣಿಗೆ ಕುಂಠಿತವಾಗುವುದರಿಂದ ಹೆಚ್ಚಿನ ಹಾಗೂ ಒಳ್ಳೆಯ ಗುಣಮಟ್ಟದ ಫಸಲು ಬರುವುದಿಲ್ಲ. ಹಾಗೆಯೇ ಮಣ್ಣಿನ ಫಲವತ್ತತೆಯ ಮೇಲೆ ಹುಳಿ ಮಣ್ಣಿನಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಅಂತಂದರೆ, ಹುಳಿ ಮಣ್ಣಿನಲ್ಲಿ ಸಾಮಾನ್ಯವಾಗಿ ಸಸ್ಯ ಪೋಷಕಾಂಶಗಳು ಸಮತೋಲನದಲ್ಲಿ ಇರುವುದಿಲ್ಲ. ಮಣ್ಣಿನ ರಸಸಾರ 6 ಕಡಿಮೆ ಇರುವುದರಿಂದ ರಂಜಕ, ಸುಣ್ಣ, ಮೆಗ್ನೀಷಿಯಂ ಹಾಗೂ ಪೊಟ್ಯಾಸಿಯಂಗಳ ಕೊರತೆ ಉಂಟಾಗ್ತದೆ. ಸೂಕ್ಷ್ಮ ಖನಿಜ ಪೋಷಕಾಂಶಗಳಾದ ಸತು, ಮ್ಯಾಂಗನೀಸ್, ತಾಮ್ರ ಮತ್ತು ಕಬ್ಬಿಣಗಳು ಹೆಚ್ಚಾಗಿರ್ತವೆ. ಇವುಗಳ ಪ್ರಮಾಣ ಇನ್ನೂ ಹೆಚ್ಚಾಗುವುದರಿಂದ ರಸಸಾರ ಮತ್ತೂ ಕಡಿಮೆಯಾಗ್ತದೆ. ಹೀಗೆ ಕಡಿಮೆಯಾದ ರಸಸಾರದಿಂದ ಹೆಚ್ಚಿನ ತೊಂದರೆಗಳು ಉಂಟಾಗ್ತವೆ. ಹುಳಿ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಾದ ಶಿಲೀಂಧ್ರಗಳ ಸಂಖ್ಯೆ ಹೆಚ್ಚಾಗಿ ಬ್ಯಾಕ್ಟೀರಿಯಾ ಹಾಗೂ ಆಕ್ಟಿನೋಮೈಸಿಟ್ಸ್ಗಳ ಸಂಖ್ಯೆ ಕಡಿಮೆಯಾಗುವುದರಿಂದ ಸಾವಯವ ವಸ್ತು ಹಾಗೂ ಗೊಬ್ಬರಗಳ ಕೊಳೆಯುವಿಕೆ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ. ಹುಳಿ ಮಣ್ಣು ನಿರ್ವಹಣೆಯು ಬಹು ಮುಖ್ಯವಾಗಿರುವಂತಹ ಅಂಶ. ಮಣ್ಣಿನ ಹುಳಿಯನ್ನು ಕಡಿಮೆ ಮಾಡುವುದರಿಂದ ಮಣ್ಣಿನಲ್ಲಿಯೇ ಇರುವ ಸ್ಥಿರೀಕರಿಸಿದ ಸಸ್ಯ ಪೋಷಕಾಂಶಗಳು ಸುಲಭವಾಗಿ ಸಸ್ಯ ಬೇರುಗಳಿಗೆ ದೊರೆತವೆ. ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಸಮರ್ಪಕ ಉಪಯೋಗವಾಗುತ್ತದೆ. ಸೂಕ್ಷ್ಮ ಜೀವಿಗಳಲ್ಲಿ ತಾನೇ ತಾನಾಗಿ ವೈವಿಧ್ಯತೆ ಉಂಟಾಗುತ್ತದೆ. ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಮ್ಯಾಂಗನೀಸ್ಗಳ ವಿಷಯುಕ್ತತೆ ಕಡಿಮೆಯಾಗುತ್ತದೆ. ಇದೆಲ್ಲದರ ಪರಿಣಾಮವಾಗಿ ಉತ್ತಮ ಗುಣಮಟ್ಟದ ಹೆಚ್ಚಿನ ಇಳುವರಿಯನ್ನು ಬೆಳೆಗಳಲ್ಲಿ ಉತ್ಪಾದಿಸಬಹುದು. ಹುಳಿಮಣ್ಣುಗಳ ನಿರ್ವಹಣೆ ಅಂತಂದರೆ ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದು ಅಂತ ಅರ್ಥ. ಅದರಲ್ಲೂ ಮುಖ್ಯವಾಗಿ ಮಣ್ಣಿನ ರಸಸಾರ ಆರಕ್ಕಿಂತ ಕಡಿಮೆ ಬರದ ಹಾಗೆ ಕಾಯ್ದುಕೊಳ್ಳುವಂತಹದ್ದು. ಇದಕ್ಕಾಗಿ ಸುಣ್ಣವನ್ನು ಉಪಯೋಗಿಸಬೇಕು. ಹುಳಿ ಮಣ್ಣಿನಲ್ಲಿ ಸುಲಭವಾಗಿ ಬೆಳೆಯುವಂತಹ ಹುಳಿ ನಿರೋಧಕ ಬೆಳೆಗಳನ್ನು ಬೆಳೆಯಬಹುದು ಹಾಗೂ ಹುಳಿ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು. ಹುಳಿ ಮಣ್ಣಿಗೆ ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದು, ಸಾರಜನಕ ಗೊಬ್ಬರಗಳಲ್ಲಿ ನೈಟ್ರೇಟ್ ರೂಪದಲ್ಲಿರುವ ಗೊಬ್ಬರಗಳನ್ನು ಉಪಯೋಗಿಸುವುದು, ರಂಜಕದ ಗೊಬ್ಬರಗಳಾದ ರಾಕ್ ಫಾಸ್ಫೇಟ್ ಗೊಬ್ಬರಗಳನ್ನು ಹುಳಿ ಮಣ್ಣುಗಳಲ್ಲಿ ಉಪಯೋಗಿಸುವುದು, ಭತ್ತದಂತಹ ಬೆಳೆಗಳಲ್ಲಿ ಗದ್ದೆಯ ಸುತ್ತಲ ಬದುವಿನ ಒಳಭಾಗದಲ್ಲಿ ಚಿಕ್ಕ 1 ಅಡಿ ಅಗಲದ ಕಾಲುವೆಯನ್ನು ಮಾಡಿ ಹೊರಗಿನ ಮುಖ್ಯ ಕಾಲುವೆಗೆ ಸಂಪರ್ಕವನ್ನು ಮಾಡುವುದು. ಇದರಿಂದ ಗದ್ದೆಯಲ್ಲಿ ಕೆಂಪು ಬಣ್ಣದಿಂದ ಕೂಡಿದ ಎಣ್ಣೆಯ ರೂಪದಲ್ಲಿ ನೀರಿನಲ್ಲಿ ತೇಲಿ ಬರುವ ಕಬ್ಬಿಣವನ್ನು ಸುರಕ್ಷಿತವಾಗಿ ಹೊರಕಳುಹಿಸುವುದಕ್ಕೆ ಸಹಾಯವಾಗುತ್ತದೆ. ಕೃಷಿ ಮಾಹಿತಿ ಕೇಳಿದೆ.